ನಿಮ್ಮ ಬೆಳೆಗಳಿಗೆ ನೈಸರ್ಗಿಕ ಶಕ್ತಿ, ನಿಮ್ಮ ಮಣ್ಣಿಗೆ ಜೀವ. ಕಿಸಾನ್ ಕಾರ್ಬನ್ ಚಾರ್ಜ್ ನ್ಯಾಷನಲ್ ಫರ್ಟಿಲೈಸರ್ಸ್ ಲಿಮಿಟೆಡ್ ರವರಿಂದ ವಿನ್ಯಾಸಗೊಳಿಸಲಾದ ಸಾವಯವ ಗೊಬ್ಬರ. ಪಶುಗಳ ಗೊಬ್ಬರ, ಬೆಳೆ ಉಳಿಕೆಗಳು ಮತ್ತು ಅಡುಗೆ ತ್ಯಾಜ್ಯದಂತಹ ಸಾವಯವ ತ್ಯಾಜ್ಯವನ್ನು ಗೋಬರ್ ಗ್ಯಾಸ್ ಸ್ಥಾವರದಲ್ಲಿ ಸಂಗ್ರಹಿಸಿ ಸಂಸ್ಕರಿಸಲಾಗುತ್ತದೆ. ಜೈವಿಕ ಅನಿಲ ಹೊರತೆಗೆದು ಉಳಿದ ವಸ್ತುವು ಫರ್ಮೆಂಟೆಡ್ ಸಾವಯವ ಗೊಬ್ಬರ ಫಾರ್ಮ್ ಆಗಿ ಮಾರ್ಪಾಡಾಗುತ್ತದೆ. ಮಣ್ಣಿನ ನೀರು ಹಿಡಿದಿಟ್ಟುಕೊಳ್ಳುವ ಸಾಮರ್ಥ್ಯವನ್ನು ಹೆಚ್ಚಿಸುತ್ತದೆ. ಬೇರಿನ ಬೆಳವಣಿಗೆಯನ್ನು ಬಲಪಡಿಸುತ್ತದೆ ಹಾಗೂ ಕ್ರಮೇಣ ಮಣ್ಣಿನಲ್ಲಿ ಪೋಷಕಾಂಶಗಳನ್ನು ಬಿಡುಗಡೆ ಮಾಡುತ್ತದೆ. ನಿರಂತರ ಶಕ್ತಿಯನ್ನು ಖಚಿತಪಡಿಸುತ್ತದೆ. ಎಕರೆಗೆ 50 ರಿಂದ 100 ಕೆಜಿ ಹೆಚ್ಚಿನ ಇಳುವರಿ ಮತ್ತು ಸುಧಾರಿತ ಮಣ್ಣಿನ ಫಲವತ್ತತೆಗಾಗಿ ಬಳಸಿ ಎನ್ಎಫ್ಎಲ್ ರವರ ಕಿಸಾನ್ ಕಾರ್ಬನ್ ಚಾರ್ಜ್. 50 ವರ್ಷಗಳಿಂದ ರೈತರ ಪ್ರಗತಿಗಾಗಿ ಶ್ರಮಿಸುತ್ತಿರುವ ಏಕೈಕ ಸರ್ಕಾರಿ ಸಂಸ್ಥೆ. ರೈತ ಬಾಂಧವರೇ, ಕಾಫಿ, ಅಡಿಕೆ, ಮಾವು, ದಾಳಿಂಬೆ, ದ್ರಾಕ್ಷಿ ಬೆಳೆಗಳಲ್ಲಿ 2 ತಿಂಗಳಿಗೊಮ್ಮೆ ನ್ಯಾನೋ ಯೂರಿಯಾ, ನ್ಯಾನೋ ಡಿಎಪಿ ಸಿಂಪಡಿಸಬೇಕು. ಹೂ ಬಿಡುವ ಮುನ್ನ ಮತ್ತು ಕಾಯಿ ಕಟ್ಟಿದ ನಂತರ ತಪ್ಪದೆ ನ್ಯಾನೋ ಡಿಎಪಿ ಸಿಂಪಡಿಸಿ. ಎಲ್ಐಸಿ ನಿವೇಶ್ ಪ್ಲಸ್ ನಿಂದ ಮೂಡಲಿದೆ ಹೊಸ ನಗುವೆಂದು. ಎಲ್ಐಸಿ ನಿವೇಶ್ ಪ್ಲಸ್, ಇದು ನಿಮಗೆ ವಿಮೆ ಮತ್ತು ಹೂಡಿಕೆ ಎರಡರ ಪ್ರಯೋಜನಗಳನ್ನು ನೀಡುತ್ತದೆ. ಎಲ್ಐಸಿ ಹರ್ ಪಲ್ ಆಪ್ಕೆ ಸಾಥ್. ಅಪಾಯಕಾರಿ ಅಂಶಗಳು, ನಿಯಮಗಳು ಮತ್ತು ಷರತ್ತುಗಳ ಕುರಿತು ಹೆಚ್ಚಿನ ವಿವರಗಳಿಗಾಗಿ ದಯವಿಟ್ಟು ಮಾರಾಟವನ್ನು ಮುಕ್ತಾಯಗೊಳಿಸುವ ಮೊದಲು ಮಾರಾಟ ಪ್ರೋಚರನ್ನು ಎಚ್ಚರಿಕೆಯಿಂದ ಓದಿ. ಆತ್ಮೀಯ ರೈತ ಬಾಂಧವರಿಗೆಲ್ಲ ಇಂದಿನ ಕಿಸಾನ್ ವಾಣಿ ಕೃಷಿ ರಂಗ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ಇಂದಿನ ಕಿಸಾನ್ ವಾಣಿ ಕಾರ್ಯಕ್ರಮದಲ್ಲಿ ಹಸಿರು ಸಿರಿ ಕೃಷಿ ಚಟುವಟಿಕೆಗಳ ಕುರಿತು ಬಾನುಲಿ ಸರಣಿಯಲ್ಲಿ ವಿವಿಧ ಬೆಳೆಗಳಲ್ಲಿ ಕೀಟನಾಶಕಗಳ ಸಮರ್ಪಕ ಬಳಕೆ ಹಾಗೂ ಸುರಕ್ಷತಾ ಕ್ರಮಗಳ ಕುರಿತು ಹಾಸನದ ಕೃಷಿ ಮಹಾವಿದ್ಯಾಲಯದ ಪ್ರಾಧ್ಯಾಪಕರಾದ ಡಾ ಸಹನ ಎಂ ಅವರೊಂದಿಗಿನ ಸಂದರ್ಶನ ಮೂಡಿಬರುವುದು. ಸಂದರ್ಶಕರು ಅರಕಲುಗುಡುವಿ ಮಧುಸೂದನ್. ಹಸಿರು ಸಿರಿ ಹಸಿರು ಸಿರಿ ಹಸಿರು ಸಿರಿ ಪ್ರಸ್ತುತ ಕೃಷಿ ಚಟುವಟಿಕೆಗಳ ಕುರಿತ ಕಾರ್ಯಕ್ರಮ. ಕೇಳಿ ಕಾರ್ಯಕ್ರಮ ಹಸಿರು ಸಿರಿ ಹಸಿರು ಸಿರಿ ಹಸಿರು ಸಿರಿ. ಆತ್ಮೀಯ ಕೇಳುಗರೆ ನಮಸ್ಕಾರ, ಇವತ್ತಿನ ಕಾರ್ಯಕ್ರಮಕ್ಕೆ ಸ್ವಾಗತ. ಇವತ್ತಿನ ಕಾರ್ಯಕ್ರಮದಲ್ಲಿ ವಿವಿಧ ಬೆಳೆಗಳಲ್ಲಿ ಕೀಟನಾಶಕಗಳ ಬಳಕೆ ಹಾಗೂ ಸುರಕ್ಷತಾ ಕ್ರಮಗಳು ಈ ವಿಷಯಕ್ಕೆ ಸಂಬಂಧಪಟ್ಟ ಹಾಗೆ ಮಾತನಾಡ್ತಾ ಇದ್ದೇವೆ. ಇವತ್ತು ಕೃಷಿಕರು ಯಾವುದೇ ಬೆಳೆಯನ್ನು ಮಾಡಿದರೂ ಕೂಡ ಅಂತಹ ಬೆಳೆಯನ್ನು ರೋಗ ಹಾಗೂ ಕೀಟಗಳು ಅತೀವವಾಗಿ ಬಾಧಿಸ್ತಾ ಇರುವಂಥದ್ದನ್ನು ನಾವು ಗಮನಿಸ್ತಾ ಇದ್ದೇವೆ. ಈ ನಿಟ್ಟಿನಲ್ಲಿ ನಮಗೆ ಅನುಕೂಲವನ್ನು ಉಂಟು ಮಾಡತಕ್ಕಂಥದ್ದು ಕೀಟನಾಶಕಗಳು ಹಾಗೂ ರೋಗನಾಶಕಗಳು. ಇವುಗಳನ್ನು ವ್ಯಾಪಕವಾಗಿ ಬಳಕೆಯನ್ನು ಇವತ್ತು ಮಾಡಲಾಗ್ತಾ ಇದೆ. ಕೀಟನಾಶಕಗಳಿಲ್ಲದೆ ಯಾವುದೇ ಬೆಳೆಯನ್ನು ಮಾಡಲಿಕ್ಕೆ ಸಾಧ್ಯ ಇಲ್ಲ ಅನ್ನುವಂತಹ ಒಂದು ಪರಿಸ್ಥಿತಿಯನ್ನು ಎಲ್ಲರೂ ಕೂಡ ತಲುಪಿದ್ದೇವೆ. ಈ ನಿಟ್ಟಿನಲ್ಲಿ ಅತಿ ಹೆಚ್ಚು ಕೀಟನಾಶಕಗಳ ಬಳಕೆ ಆಗ್ತಾ ಇದೆ. ಈ ಕೀಟನಾಶಕಗಳನ್ನು ಬಳಕೆ ಮಾಡತಕ್ಕಂತಹ ಸಂದರ್ಭದಲ್ಲಿ ಏನೆಲ್ಲ ಸುರಕ್ಷತಾ ಕ್ರಮಗಳನ್ನು ಅನುಸರಿಸಬೇಕು, ಬಳಕೆಯನ್ನು ಹೇಗೆ ಮಾಡಬೇಕು ಅನ್ನುವಂಥ ವಿಚಾರಗಳನ್ನು ಇವತ್ತಿನ ಸಂಚಿಕೆಯಲ್ಲಿ ಪ್ರಸ್ತಾಪವನ್ನು ಮಾಡ್ತಾ ಇದ್ದೇವೆ. ಹೆಚ್ಚಿನ ಮಾಹಿತಿಯನ್ನು ಮಾಡಿಕೊಡ್ತಾ ಇದ್ದಾರೆ ಹಾಸನದ ಕಾರ್ಯಕೆರೆ ಸಮೀಪ ಇರುವಂತಹ ಕೃಷಿ ಮಹಾವಿದ್ಯಾಲಯದ ಕೃಷಿ ಕೀಟಶಾಸ್ತ್ರ ವಿಭಾಗದ ಸಹಾಯಕ ಪ್ರಾಧ್ಯಾಪಕರಾದ ಡಾಕ್ಟರ್ ಎಂ ಸಹನಾ ಅವರು. ಸಹನಾ ಅವರಿಗೆ ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ. ಸಾಮಾನ್ಯವಾಗಿ ಕೀಟನಾಶಕಗಳ ಬಳಕೆ ಹೆಚ್ಚಾಗಿ ಆಗ್ತಾ ಇದೆ, ಪ್ರತಿಯೊಬ್ಬರು ಕೂಡ ಬಳಕೆಯನ್ನ ಮಾಡ್ತಾ ಇದ್ದಾರೆ. ಆದರೆ ಈ ಕೀಟನಾಶಕಗಳನ್ನ ಬಳಕೆ ಮಾಡತಕ್ಕಂಥ ಸಂದರ್ಭದಲ್ಲಿ ಅನೇಕ ಸುರಕ್ಷತಾ ಕ್ರಮಗಳನ್ನ ಅನುಸರಣೆಯನ್ನ ಮಾಡ್ತಾ ಇಲ್ಲ. ಇದರಿಂದಾಗಿ ಸಾಕಷ್ಟು ಅನಾಹುತಗಳು ಸಂಭವಿಸ್ತಾ ಇದ್ದಾವೆ. ಪ್ರತ್ಯಕ್ಷವಾಗಿಯೂ ಕೂಡ ಅನಾಹುತ ಆಗ್ತಾ ಇದೆ, ಪರೋಕ್ಷವಾಗಿಯೂ ಕೂಡ ಅನಾಹುತ ಆಗ್ತಾ ಇದೆ. ಈ ನಿಟ್ಟಿನಲ್ಲಿ ಈ ಕೀಟನಾಶಕಗಳ ಸುರಕ್ಷತಾ ಬಳಕೆಯ ಬಗ್ಗೆ ಒಂದಷ್ಟು ಮಾಹಿತಿಯನ್ನ ಮಾಡಿಕೊಡಿ. ಯಾವುದೇ ಕೀಟನಾಶಕ ಅಥವಾ ರೋಗನಾಶಕ, ನಾವು ಅದಕ್ಕೇನಂತ ಅಂತೀವಿ ಅಂದ್ರೆ ಪೆಸ್ಟಿಸೈಡ್ ಅಂತ ಅಂತೀವಿ. ರಾಸಾಯನಿಕ ಅದೇನಾದ್ರೂ ಆಗಿರ್ಬೋದು, ಕೀಟನಾಶಕ ಆಗಿರ್ಲಿ, ರೋಗನಾಶಕ ಆಗಿರ್ಲಿ, ಅಥವಾ ಮೈಟ್ ನುಸಿಗಳನ್ನ ನಿರ್ವಹಣೆ ಮಾಡೋದಾಗಿರ್ಬೋದು, ಅದೆಲ್ಲದನ್ನು ಸೇರಿ ಪೆಸ್ಟಿಸೈಡ್ ಅಂತ ಕರಿತೀವಿ. ಈ ರಾಸಾಯನಿಕಗಳನ್ನ ನೀವು ಬಳಕೆ ಮಾಡುವ ಮೊದಲು ಅದರ ಮೇಲ್ಗಡೆ ಗುರುತಿನ ಪಟ್ಟಿ ಅಥವಾ ಲೇಬಲ್ ಅಂತ ಇರುತ್ತೆ. ಆ ಲೇಬಲ್ ಅಲ್ಲಿ ಸೂಚನೆಗಳಿರುತ್ತೆ, ಯಾವಾಗ ಅದನ್ನ ಮ್ಯಾನುಫ್ಯಾಕ್ಚರ್ ಮಾಡಿರೋದಾಗ್ಲಿ ಅಥವಾ ಅದನ್ನ ಹೇಗೆ ಬಳಸಬೇಕು ಅಥವಾ ಅದು ಬಣ್ಣದ ಗುರುತು ಅದೆಲ್ಲ ಎಲ್ಲದನ್ನು ಇರುತ್ತೆ. ಅದೆಲ್ಲದನ್ನು ಮೊದಲನೇದಾಗಿ ಯಾವುದೇ ರಾಸಾಯನಿಕ ಬಳಸುವ ಮೊದಲು ಅದನ್ನ ಓದಬೇಕು, ಸೂಚನೆಗಳನ್ನ ಓದಿದ ನಂತರ ಅದನ್ನ ಅನುಸರಿಸಬೇಕು. ಆಮೇಲೆ ರಾಸಾಯನಿಕಗಳನ್ನ ತೂಕ ಪ್ರಮಾಣ ಮತ್ತು ಸಮಯದ ಮೇಲೆ ಸರಿಯಾಗಿ ಬಳಸಬೇಕು. ಆಮೇಲೆ ಯಾವುದೇ ರಾಸಾಯನಿಕಗಳನ್ನು ಬಳಸುವ ಮೊದಲು ಸುರಕ್ಷಿತ ಉಡುಪು, ಕೈದಸ್ತಾನೆ, ಬೂಟು, ಮೂಕಪಟ್ಟೆ ಮತ್ತು ಕಣ್ಣಿನ ರಕ್ಷಣಾ ಉಪಕರಣಗಳನ್ನು ಧರಿಸಿಯೇ ಆ ರಾಸಾಯನಿಕಗಳನ್ನು ಸಿಂಪಡಣೆ ಮಾಡುವಂಥದ್ದು. ನೀವು ಯಾವುದೇ ರಾಸಾಯನಿಕಗಳನ್ನು ಸಿಂಪಡಣೆ ಮಾಡುವಾಗ ಗಾಳಿ ಯಾವ ದಿಕ್ಕಿಗೆ ಬೀಸ್ತಾ ಇರುತ್ತೆ ಅದರ ವಿರುದ್ಧ ದಿಕ್ಕಲ್ಲಿ ನಿಂತು ಕೀಟನಾಶಕ ಅಥವಾ ರೋಗನಾಶಕಗಳನ್ನು ಸಿಂಪಡಣೆ ಮಾಡುವಂಥದ್ದು. ನಂತರದಲ್ಲಿ ನೀವು ಕೀಟನಾಶಕ ಅಥವಾ ರೋಗನಾಶಕಗಳನ್ನು ಶೇಖರಣೆ ಮಾಡಬೇಕು ಅಂತಂದಾಗ ಶೇಖರಣಾ ಸ್ಥಳದಲ್ಲಿ ಮೂಲಭೂತ ಸುರಕ್ಷತಾ ನಿಯಮಗಳನ್ನು ಕೂಡ ಪಾಲಿಸುವಂಥದ್ದು. ಈ ಕೀಟನಾಶಕಗಳು ರೋಗನಾಶಕಗಳನ್ನ ಬಾಲಕರು, ಗರ್ಭಿಣಿಯರು ಮತ್ತು ಹಸುಳೆ ಮಕ್ಕಳ ಅವರಿಂದ ಯಾವಾಗ್ಲೂ ದೂರ ಇಡಬೇಕು. ಅವರ ಕೈಗೆ ಸಿಗುವಂತೆ ಅದನ್ನ ಇಡಬಾರದು. ಪ್ರಯೋಗಿಸಿದ ಯಂತ್ರೋಪಕರಣಗಳನ್ನ ಮತ್ತೆ ಖಾಲಿ ಬಾಟಲಿಗಳನ್ನ ಸೂಕ್ತ ರೀತಿಯಲ್ಲಿ ಶುದ್ಧಗೊಳಿಸಬೇಕು. ಯಾವುದೇ ರೀತಿಯ ಅಹಿತಕರವಾದ ಪರಿಣಾಮ ಏನಾದರೂ ಆದ್ರೆ ತಕ್ಷಣವೇ ವೈದ್ಯರನ್ನ ಸಂಪರ್ಕ ಮಾಡುವಂತದ್ದು. ಏನೆಲ್ಲ ಮಾಡಬೇಕು ಅನ್ನುವಂಥದ್ದನ್ನ ಬಹಳ ಚೆನ್ನಾಗಿ ಹೇಳಿದ್ರಿ. ಈ ಕೀಟನಾಶಕಗಳನ್ನ ಸಿಂಪಡಣೆ ಮಾಡುವ ಸಂದರ್ಭದಲ್ಲಿ ಅಥವಾ ಬಳಕೆಯನ್ನ ಮಾಡುವಂತಹ ಸಂದರ್ಭದಲ್ಲಿ ಏನನ್ನ ಮಾಡಬಾರದು? ಅವಾಗ್ಲೇ ಹೇಳಿದ ಹಾಗೆ ಕೀಟನಾಶಕಗಳ ಮೇಲೆ ಲೇಬಲ್ ಅಥವಾ ಗುರುತಿನ ಪಟ್ಟಿ ಯಾವ್ದು ಇರೋದಿಲ್ವೋ ಅಥವಾ ಕೆಲವೊಂದ್ ಸಮಯದಲ್ಲಿ ಏನಾಗಿರುತ್ತೆ ಅದು ಆಲ್ರೆಡಿ ನೀವು ತಗೊಂಡಿರೋಂತ ಪೆಸ್ಟಿಸೈಡ್ ಮೇಲೆ ಅವಧಿ ಮುಕ್ತಾಯ ಆಗಿರುತ್ತೆ, ಅದಾದ್ಮೇಲೂ ತುಂಬಾ ಜನ ಅದನ್ನ ಬಳಸ್ತಿರ್ತಾರೆ, ಅದನ್ನ ಮಾಡಬಾರ್ದು. ಅವಧಿ ಮುಕ್ತಾಯವಾಗಿರುವಂತ ಪೆಸ್ಟಿಸೈಡ್ ಗಳನ್ನ ಯಾವತ್ತು ಕೂಡ ಬಳಸಬಾರ್ದು. ಹೆಚ್ಚು ಪ್ರಮಾಣದಲ್ಲಿ ಪೆಸ್ಟಿಸೈಡ್ ಗಳನ್ನ ಬಳಸೋದು ಕೆಲವೊಬ್ಬರಿಗೆ ಅದೊಂದಿರುತ್ತೆ, ಅಂದ್ರೆ ಅದ್ರದ್ದು ಪ್ರಮಾಣ ಏನಿರುತ್ತೆ 0.2 ml/L ಅಂತಿರುತ್ತೆ, ಇಲ್ಲ ಜಾಸ್ತಿ 0.4 ಅಥವಾ ಅದ್ರಗಿಂತ ಜಾಸ್ತಿ ಪ್ರಮಾಣದಲ್ಲಿ ಬಳಸಿದ್ರೆ ಕೀಟಗಳು ಹತೋಟಿಗೆ ಬರುತ್ತೆ ಅನ್ನೋ ಅಂತ ತಿಳ್ಕೊಂಡಿರ್ತಾರೆ. ಸೊ ಅದರಿಂದ ಜಾಸ್ತಿಯಾಗಿ ಅದನ್ನ ಸಿಂಪಡಣೆ ಮಾಡ್ತಿರ್ತಾರೆ. ಆ ತರ ಕೂಡ ಮಾಡಬಾರ್ದು ಯಾವಾಗ್ಲೂ. ಅದು ಏನು ಇರುತ್ತೆ ಪ್ರಮಾಣ ಅದೇ ಪ್ರಮಾಣದಲ್ಲಿ ಯಾವಾಗ್ಲೂ ಕೀಟನಾಶಕಗಳನ್ನ ಬಳಸಬೇಕು. ಆವಾಗ್ಲೇ ಹೇಳಿದ ಹಾಗೇನೆ ಬಾಲಕರು, ಗರ್ಭಿಣಿಯರು ಅಥವಾ ಮಕ್ಕಳ ಕೈಗೆ ಅದು ಸಿಗೋ ತರ ಇಡಬಾರ್ದು, ಅದನ್ನ ದೂರದಲ್ಲೇನೆ ಸಂಗ್ರಹ ಮಾಡಿ ಇಡಬೇಕು. ಆಮೇಲೆ ತಗಾದೆಯಾದ ಪ್ರದೇಶಗಳಲ್ಲೂ ತಕ್ಷಣವೇ ಕೃಷಿ ಕೆಲಸವನ್ನ ಮಾಡಲಿಕ್ಕೆ ಹೋಗಬಾರ್ದು. ಖಾಲಿ ಬಾಟಲಿಗಳು ಏನಿರ್ತವೆ ರಾಸಾಯನಿಕಗಳ ಮುಗಿದ ನಂತರ ಅದನ್ನ ಮತ್ತೆ ಮರುಬಳಕೆ ಮಾಡಬಾರ್ದು. ಅದರಲ್ಲಿ ಮತ್ತೇನಾದ್ರೂ ನೀವು ಶೇಖರಣೆ ಮಾಡೋದಾಗ್ಲಿ ಅದರಲ್ಲಿ ಸಂಗ್ರಹಣೆ ಮಾಡೋದಾಗ್ಲಿ ಮಾಡಬಾರ್ದು. ಒಂದ್ಸಲ ಅದನ್ನ ನೀವು ಬಳಕೆ ಮಾಡಾದ ನಂತರ ಅದನ್ನ ಮರುಬಳಕೆ ಮಾಡಲಿಕ್ಕೆ ಹೋಗಬಾರ್ದು. ಆಮೇಲೆ ಕೀಟನಾಶಕಗಳು ಅಥವಾ ರೋಗನಾಶಕಗಳನ್ನ ಮದುವೆ ಕಾರ್ಯ ನಿರ್ವಹಿಸುತ್ತಿರುವ ಸಮಯದಲ್ಲಿ ಉಪಯೋಗಿಸಬಾರದು. ಆಮೇಲೆ ಯಾವುದೇ ನೀರಿನ ಮೂಲ ಎಲ್ಲಿರುತ್ತೆ, ಹಳ್ಳ ಇರ್ಬೋದು, ನದಿ ಇರ್ಬೋದು ಅಥವಾ ಕುಡಿಯುವ ನೀರಿನ ಮೂಲಗಳು, ಅಲ್ಲೆಲ್ಲ ಅದನ್ನ ಸುರಿಲಿಕ್ಕೆ ಹೋಗಬಾರ್ದು. ಹೀಗೆ ಕೀಟನಾಶಕಗಳ ಬಗ್ಗೆ ಒಂದಷ್ಟು ಜಾಗೃತಿ ಇರಬೇಕು. ತಾವು ಇದುವರೆಗೆ ಹೇಳದಂತಹ ಕೆಲವೊಂದು ಅಂಶಗಳನ್ನ ಕೀಟನಾಶಕಗಳಿಗೆ ಸಂಬಂಧಪಟ್ಟ ಹಾಗೆ ಮಾಡಲಿಕ್ಕೆ ಹೋಗಬಾರ್ದು. ಕೀಟನಾಶಕ ಅಥವಾ ರೋಗನಾಶಕಗಳನ್ನ ಸಿಂಪಡಣೆ ಮಾಡಲಿಕ್ಕೆ ನಮಗೆ ಈ ಸ್ಪ್ರೇಯರ್ಗಳು ಬಹಳ ಅನುಕೂಲವನ್ನ ಮಾಡುತ್ತೆ. ಸ್ಪ್ರೇಯರ್ಗಳು ಒಂದಷ್ಟು ದುಬಾರಿಯೂ ಕೂಡ ಇರುತ್ತೆ. ಇತ್ತೀಚೆಗೆ ಆಧುನಿಕ ಸ್ಪ್ರೇಯರ್ಗಳೆಲ್ಲ ಬಂದು ಸ್ವಲ್ಪ ದುಬಾರಿಯಾದಂಥದ್ದು ಇರುತ್ತೆ. ಈ ನಿಟ್ಟಿನಲ್ಲಿ ಅವುಗಳನ್ನು ಸರಿಯಾಗಿ ನಿರ್ವಹಣೆ ಮಾಡಿದ್ದೇ ಆದಲ್ಲಿ ದೀರ್ಘಕಾಲ ಬಾಳಿಕೆ ಬರುತ್ತೆ. ಇಲ್ಲ ಅಂತಂದರೆ ಮತ್ತೆ ಮತ್ತೆ ಖರ್ಚು ಮಾಡಿ ನಾವು ಅದನ್ನು ದುರಸ್ತಿ ಮಾಡಿಸ್ತಕ್ಕಂಥದ್ದು ಅಥವಾ ಹೊಸ ಒಂದು ಯಂತ್ರವನ್ನು ಕೊಂಡ್ಕೊಳ್ಳೋಂಥದ್ದು ಆಗಬೇಕು. ಈ ನಿಟ್ಟಿನಲ್ಲಿ ಈ ಸಿಂಪಡಣಾ ಯಂತ್ರಗಳೇನಿರ್ತವೋ ಇವುಗಳನ್ನು ಸಮರ್ಪಕವಾಗಿ ಬಳಕೆಯನ್ನು ಮಾಡುವಂಥದ್ದು ಹೇಗೆ ಅಂತ ತಿಳಿಸ್ಕೊಡಿ. ಸಿಂಪಡಣಾ ಯಂತ್ರಗಳು ಅಥವಾ ಸ್ಪ್ರೇಯರ್ಸ್ಗಳು ಅಂತ ಏನ್ ಹೇಳ್ತೇವೆ ಅದನ್ನ ಸಂರಕ್ಷಣೆ ಮಾಡೋದು ಕೂಡ ಅಷ್ಟೇ ಮುಖ್ಯ. ನೀವು ಯಾವುದೇ ಕೀಟನಾಶಕಗಳು ಅಥವಾ ರೋಗನಾಶಕಗಳನ್ನ ಸಿಂಪಡಣೆ ಮಾಡಿದ ನಂತರ ಈ ಸ್ಪ್ರೇಯರ್ ಏನಿರುತ್ತೆ ಅದರ ಎಲ್ಲಾ ಭಾಗಗಳನ್ನು ತಕ್ಷಣವೇ ನೀರಿನಿಂದ ಶುದ್ಧ ಮಾಡಬೇಕು, ಅಂದ್ರೆ ಸ್ವಚ್ಛಗೊಳಿಸಬೇಕು. ಅದರಲ್ಲಿ ವಿವಿಧ ಭಾಗಗಳಿರ್ತವೆ, ಪಂಪ್ ಆಗ್ಲಿ, ಟ್ಯಾಂಕ್ ಆಗ್ಲಿ ಅಥವಾ ಹೋಸ್ ನೋಸಲ್ ಮತ್ತೆ ಕೆಲವೊಂದು ಫಿಲ್ಟರ್ಗಳಾಗ್ಲಿ, ಅದನ್ನೆಲ್ಲದನ್ನು ಮೊದಲನೇದಾಗಿ ಪರಿಶೀಲಿಸಬೇಕು. ಅದರಲ್ಲಿ ಏನಾದ್ರೂ ಕೆಲವೊಂದು ಹಾಳಾಗಿದೆ ಅಥವಾ ಏನಾದ್ರೂ ಡ್ಯಾಮೇಜ್ ಆಗಿದೆ ಅನ್ನೋದಾದ್ರೆ ಅದನ್ನ ಬದಲಾಯಿಸಬಹುದು. ಆಮೇಲೆ ಸ್ಪ್ರೇಯರ್ ಬಳಸಿದ ನಂತರ ಅದರಲ್ಲಿ ಏನಾದ್ರೂ ಉಳಿದಿದ್ರೆ ಅದನ್ನ ಖಾಲಿ ಮಾಡಬೇಕು. ಕೆಲವೊಂದ್ಸಲ ಹಾಕಿರೋದೆಲ್ಲದನ್ನು ಖಾಲಿ ಆಗಿರೋದಿಲ್ಲ, ಅದನ್ನ ಖಾಲಿ ಮಾಡಬೇಕು ಮತ್ತೆ ಅದನ್ನ ನೀರಿನಿಂದ ಶುಚಿಗೊಳಿಸಬೇಕು. ಆಮೇಲೆ ಸ್ಪ್ರೇಯರ್ಸ್ ಗಳನ್ನ ಅಥವಾ ಯಾವುದೇ ಉಪಕರಣಗಳನ್ನಾಗ್ಲಿ ಅದನ್ನ ನೇರವಾಗಿ ಬಿಸಿಲಿಗೆ ಇಡ್ಲಿಕ್ಕೆ ಹೋಗಬಾರ್ದು. ಆತರ ಮಾಡೋದ್ರಿಂದ ಏನಾಗುತ್ತೆ, ಕೆಲವೊಂದು ಭಾಗಗಳು ಪ್ಲಾಸ್ಟಿಕ್ ಅಥವಾ ರಬ್ಬರ್ ಇಂದ ಮಾಡಿದ್ದಾಗಿರುತ್ತೆ, ಅದಕ್ಕೆ ಹಾನಿಯಾಗತ್ತೆ. ಆಮೇಲೆ ಸಂಗ್ರಹಿಸುವ ಮೊದಲು ಯಂತ್ರದ ಎಲ್ಲಾ ಭಾಗಗಳನ್ನು ಒರೆಸಿ ಹಾಕಬೇಕು. ಇದೆಲ್ಲದನ್ನು ಮಾಡೋದ್ರಿಂದ ದೀರ್ಘಕಾಲ ಬಾಳಿಕೆ ಬರುತ್ತೆ. ಬಿಟ್ಟಿರುವ ದ್ರಾವಣ ಅಥವಾ ಮಿಶ್ರಣವನ್ನು, ಅಂದ್ರೆ ಕೆಲವೊಂದ್ಸಲ ನೀವು ಹಾಕಿರೋದು ಜಾಸ್ತಿ ಆಗಿರುತ್ತೆ, ಅಷ್ಟು ನಿಮಗೆ ಬೇಡ ಆಗಿರುತ್ತೆ, ಅದನ್ನ ಮತ್ತೆ ತೆಗೆದಿಟ್ಬಿಟ್ಟು ಮತ್ತೆ ಮರುಬಳಕೆ ಮಾಡಲಿಕ್ಕೆ ಹೋಗಬಾರದು. ಆಮೇಲೆ ಸ್ಪ್ರೇಯರ್ನ ಎಲ್ಲಾ ಭಾಗಗಳು ಸಮರ್ಪಕವಾಗಿ ಕೆಲಸ ಮಾಡ್ತಿದೀವ ಇಲ್ಲ ಅಂತ ಅದನ್ನ ಖಚಿತಪಡಿಸಿಕೊಳ್ಬೇಕು. ಹೀಗೆ ಸ್ಪ್ರೇಯರ್ಗಳನ್ನು ನಾವು ಚೆನ್ನಾಗಿ ನಿರ್ವಹಣೆ ಮಾಡಬೇಕು ಅಂತ ಹೇಳಿದರೆ ಈ ಎಲ್ಲ ಅಂಶಗಳನ್ನು ಕೂಡ ನಾವು ನಿರ್ವಹಣೆಯನ್ನು ಮಾಡಬೇಕಾಗುತ್ತೆ, ಅನುಸರಿಸಬೇಕಾಗುತ್ತೆ. ಇನ್ನು ಈ ಕೀಟನಾಶಕ ಸಿಂಪಡಣೆ ಮಾಡ್ತಕ್ಕಂಥ ಅನೇಕ ಸಂದರ್ಭಗಳಲ್ಲಿ ಅದು ಮೈಮೇಲೆ ಬೀಳ್ತಕ್ಕಂಥ ಸಾಧ್ಯತೆ ಇರುತ್ತೆ. ಅದು ಹಾಗೆ ಬಿದ್ದಂಥ ಸಂದರ್ಭದಲ್ಲಿ ಒಂದು ವೇಳೆ ಏನಾದರೂ ಕೀಟನಾಶಕ ಸೇವನೆ ಮಾಡಿದರೆ ಯಾರಾದರೂ ಅಂತಹ ಸಂದರ್ಭದಲ್ಲಿ ಈ ತುರ್ತಾಗಿ ಏನೆಲ್ಲ ಪ್ರಥಮ ಚಿಕಿತ್ಸೆಯನ್ನು ನೀಡಬೇಕಾಗುತ್ತೆ? ಕೆಲವೊಂದ್ಸಲ ಏನಾಗುತ್ತೆ ಅಂದ್ರೆ ಕೀಟನಾಶಕಗಳು ಈ ತರ ಬಿದ್ದಾಗ ಅಥವಾ ಏನಾದ್ರು ಆದಾಗ ನಾವೇ ನಮಗೆ ಗೊತ್ತಿರುವಂತದ್ದು ಕೆಲವೊಂದು ಇದನ್ನ ಮಾಡ್ಲಿಕ್ಕೆ ಹೋಗ್ತೀವಿ. ಅಂದ್ರೆ ಎಣ್ಣೆ ಹಚ್ಚೋದು, ಮುಲಾಮ್ ಹಚ್ಚೋದು, ಅಥವಾ ಮನೆ ಮದ್ದುಗಳನ್ನ ಬಳಸೋದು, ಅಥವಾ ಕೆಲವೊಂದ್ಸಲ ಕೈಯನ್ನ ತೊಳೆದೆ ಅದನ್ನ ಕುಡ್ದಾಗ ಹೋದಾಗ ಅದು ದೇಹದಲ್ಲಿ ಸೇರ್ಕೊಂಡಾಗ ನಾವೇ ಈ ತರ ಮಾಡ್ಲಿಕ್ಕೆ ಹೋಗ್ತೀವಿ, ಮನೆ ಮದ್ದುಗಳನ್ನ ಬಳಸೋದು. ಆ ತರ ಯಾವತ್ತು ಮಾಡಬಾರ್ದು, ಎಣ್ಣೆ ಆಗ್ಲಿ ಮನೆ ಮದ್ದುಗಳನ್ನ ಬಳಸೋದನ್ನ ಯಾವತ್ತು ಮಾಡಬಾರ್ದು. ದೇಹ ಅಥವಾ ಬಟ್ಟೆಯ ಮೇಲೆ ಏನಾದ್ರು ಕೀಟನಾಶಕ ಬಿದ್ದಾಗ ತಕ್ಷಣವೇ ಅದು ಎಲ್ಲಿ ಬಿದ್ದಿರುತ್ತೆ ಆ ಬಟ್ಟೆಗಳನ್ನ ತೆಗಿಬೇಕು. ಮತ್ತೆ ಚರ್ಮದ ಮೇಲೂ ಏನಾದ್ರೂ ಬಿದ್ದಿದೆ ಅನ್ನೋದಾದ್ರೆ ಸಾಬೂನು ಮತ್ತೆ ಶುದ್ಧ ನೀರಿನಿಂದ ಚೆನ್ನಾಗಿ ತೊಳಿಬೇಕು. ವ್ಯಕ್ತಿ ಅಥವಾ ಪಶು ಕೀಟನಾಶಕವನ್ನು ಕುಡಿದಾಗ ವೈದ್ಯರ ಸಹಾಯ ಇಲ್ಲದೆ ಏನು ಮಾಡ್ಲಿಕ್ಕೆ ಹೋಗ್ಬಾರ್ದು. ಕೆಲವೊಬ್ರು ಅದನ್ನ ವಾಂತಿ ಮಾಡಿದಾಗ ಎಲ್ಲ ಹೋಗುತ್ತೆ ಹೊರಗಡೆ ಅಂತ ಅದನ್ನ ಮಾಡಿಸ್ತಿರ್ತಾರೆ, ಅದನ್ನು ಕೂಡ ನೀವು ಮಾಡ್ಲಿಕ್ಕೆ ಹೋಗ್ಬಾರ್ದು. ಆ ತರ ಏನಾದ್ರೂ ಆದಾಗ ವೈದ್ಯರ ಸಲಹೆ ಬೇಕಾಗತ್ತೆ. ವ್ಯಕ್ತಿ ವಿಕಲಚೇತನ ಆಗಿದ್ದಾಗ ಕೂಡ ಸಾಕಷ್ಟು ಶುದ್ಧ ನೀರನ್ನ ಕುಡಿಸ್ಬೇಕು. ಹಾಲು ಅಥವಾ ಮದ್ಯವನ್ನ ನೀಡಬಾರದು, ಶುದ್ಧ ನೀರನ್ನ ಜಾಸ್ತಿಯಾಗಿ ಕುಡಿಸ್ಬೇಕು. ಆಮೇಲೆ ಕೀಟನಾಶಕದ ಬಾಟಲಿ ಅಥವಾ ಲೇಬಲ್ ಸಹಿತವಾಗಿ ನೀವು ಹತ್ತಿರದ ಆಸ್ಪತ್ರೆ ಅಥವಾ ಪಶು ವೈದ್ಯಾಲಯಕ್ಕೆ ಕರೆದೊಯ್ಯಬೇಕು. ಅದ್ರ ಮೇಲ್ಗಡೆ ಗುರುತಿನ ಪಟ್ಟಿಯ ಮೇಲುಗಡೆ ಇರುವ ಎಲ್ಲಾ ಮಾಹಿತಿ ಇರಬೇಕು. ಪಶುವೈದ್ಯಾಲಯ ಅಂತ ಹೇಳಿದ್ರೆ ಏನಾದ್ರೂ ಪ್ರಾಣಿಗಳು ಸೇವನೆ ಮಾಡಿದಂತ ಸಂದರ್ಭದಲ್ಲಿ ಪಶುವೈದ್ಯಾಲಯಕ್ಕೆ ಕರೆದುಕೊಂಡು ಹೋಗಬೇಕಾಗುತ್ತೆ. ಹೌದು ಹೌದು. ಶ್ವಾಸದ ಮೂಲಕ ಏನಾದ್ರೂ ಅದನ್ನ ಕೀಟನಾಶಕಗಳನ್ನ ಒಳಗ್ ತೆಗೆದುಕೊಂಡ್ರೆ ತಕ್ಷಣವೇ ಅದನ್ನ ನೀವು ಹೊರಗಡೆ ಕರ್ಕೊ ಬರ್ಬೇಕಂದ್ರೆ ಗಾಳಿ ಇರ್ಬೇಕಲ್ಲಿ, ಸ್ವಚ್ಛ ವಾತಾವರಣದ ಕಡೆ ಕರೆದುಕೊಂಡ್ರೆ ಉಸಿರಾಟ ಸರಿಯಾಗತ್ತೆ, ಅಂದ್ರೆ ಉಸಿರಾಟಕ್ಕೆ ಸಹಾಯ ಆಗುವಂತೆ ಮಾಡ್ಬೇಕು. ಕೆಲವೊಂದ್ಸಲ ಉಸಿರಾಟ ಏನಾದ್ರೂ ನಿಂತಿದ್ರೆ ತರಬೇತಿ ಪಡೆದಿದ್ದವರು ಕೃತಕ ಉಸಿರಾಟವನ್ನು ಕೂಡ ಮಾಡಬಹುದು. ಹೀಗೆ ಕೀಟನಾಶಕವನ್ನ ಏನಾದರೂ ಸೇವನೆ ಮಾಡಿದಂತಹ ಸಂದರ್ಭದಲ್ಲಿ ಆಕಸ್ಮಿಕವಾಗಿ ಅದು ನಮ್ಮ ಮೈ ಮೇಲೆ ಬಿದ್ದಂತಹ ಸಂದರ್ಭದಲ್ಲಿ ಈ ಎಲ್ಲ ಕ್ರಮಗಳನ್ನು ಅನುಸರಿಸಿ ಪ್ರಥಮ ಚಿಕಿತ್ಸೆಯನ್ನು ನೀಡಬೇಕಾಗುತ್ತೆ. ಬಹಳ ಮುಖ್ಯವಾಗಿ ಅವರನ್ನು ಮೊದಲಿಗೆ ವೈದ್ಯರ ಬಳಿಗೆ ಕರೆದುಕೊಂಡು ಹೋಗ್ತಕ್ಕಂಥದ್ದು ಹೆಚ್ಚು ಅನುಕೂಲಕಾರಿಯಾಗಿರುತ್ತೆ ಅನ್ನುವಂಥದ್ದು. ಇನ್ನು ನಮ್ಮ ಹಾಸನ ಜಿಲ್ಲೆಯಲ್ಲಿ ಕೆಲವೊಂದು ಪ್ರಮುಖವಾದಂತಹ ಬೆಳೆಯನ್ನು ನಮ್ಮ ಭಾಗದಲ್ಲಿ ಬೆಳೆಯಲಾಗುತ್ತೆ. ತರಕಾರಿ ಬೆಳೆಗಳಿಗೆ ಹೆಚ್ಚು ಇಲ್ಲಿ ಆದ್ಯತೆಯನ್ನು ನೀಡಲಾಗುತ್ತೆ. ಹಾಸನ ಜಿಲ್ಲೆ ತರಕಾರಿ ಬೆಳೆಗಳಿಗೆ ಸಂಬಂಧಪಟ್ಟ ಹಾಗೆ ಒಂದು ಪ್ರಮುಖವಾದಂತಹ ಜಿಲ್ಲೆ. ಇಲ್ಲಿ ಕೋಸು, ತೊಗರಿ, ಭತ್ತ, ಶುಂಠಿ ಹೀಗೆ ವಿವಿಧ ಬೆಳೆಗಳನ್ನು ಬೆಳೆಯಲಾಗುತ್ತೆ. ಈ ಬೆಳೆಗಳು ಇದ್ದಂತಹ ಸಂದರ್ಭದಲ್ಲಿ ಈ ಬೆಳೆಗಳನ್ನು ಬಾಧಿಸ್ತಕ್ಕಂತಹ ಕೀಟಗಳು ಯಾವ್ಯಾವು, ಈ ಒಂದು ತರಕಾರಿ ಬೆಳೆಗಳಿಗೆ ಯಾವ ಕೀಟನಾಶಕಗಳು ಉಪಯುಕ್ತವಾಗುತ್ತೆ ಅನ್ನುವಂಥದ್ದನ್ನು ಒಂದಷ್ಟು ವಿವರವಾಗಿ ತಿಳಿಸ್ಕೊಡಿ. ಹಾಸನದ ಸುತ್ತಮುತ್ತ ತರಕಾರಿ ಮತ್ತು ಹಣ್ಣಿನ ಬೆಳೆಗಳನ್ನು ಜಾಸ್ತಿಯಾಗಿ ಬೆಳೆಯಲಾಗುತ್ತೆ. ಅದರಲ್ಲಿ ಕೋಸು, ಕೋಸಿನ ಮೇಲೆ ಮುಖ್ಯವಾಗಿ ಬರುವಂತ ಕೀಟ ಯಾವುದಂದ್ರೆ ವಜ್ರ ಬೆನ್ನಿನ ಪತಂಗ. ಇದಕ್ಕೆ ನಾವು ಹಸಿರು ಹುಳ ಅಂತ ಕೂಡ ಕರಿತೇವೆ. ಇದಕ್ಕೆ ಬಳಕೆ ಮಾಡುವಂತ ಕೀಟನಾಶಕಗಳು ಕ್ಲೋರಿನ್ ಟ್ರಾನಿಲಿಪ್ರೋಲ್ ಅಂತ ಇರುತ್ತೆ, ಅಥವಾ ಅದರ ಬದಲು ಸ್ಪೈನೋಸಾಡ್. ಇವೆರಡು ಕೀಟನಾಶಕಗಳು ಅತಿ ಮುಖ್ಯವಾದದ್ದು. ಇವೆರಡರಲ್ಲಿ ಯಾವುದಾದರೂ ವಜ್ರ ಬೆನ್ನಿನ ಪತಂಗದ ನಿರ್ವಹಣೆಗೋಸ್ಕರ ಬಳಸಬಹುದು. ಅದಾದ ನಂತರ ತೆಂಗು, ತೆಂಗಿನಲ್ಲಿ ಬರುವಂತದ್ದು ರೈನೋಸರಸ್ ದುಂಬಿ. ಸೊ ರೈನೋಸರಸ್ ದುಂಬಿ ಏನ್ ಮಾಡುತ್ತೆ, ಅದು ಸುಳಿಯನ್ನ ಕೊರೆಯುತ್ತೆ ತೆಂಗಿನಲ್ಲಿ. ಈ ಕೊರೆದಿರುವ ಸುಳಿಗೆ ನಾವು ಕೀಟನಾಶಕಗಳಾದಂತಹ ಕ್ಲೋರ್ ಪೈರಿಫಾಸ್ ಅಥವಾ ಕಾರ್ಬೋಸಲ್ಫಾನ್ ಅಥವಾ ಸೈಪರ್ ಮೆತ್ರಿನ್ ಇವನ್ನ ಕೊರೆದಿರುವ ಸುಳಿಗೆ ನಾವು ಸಿಂಪಡಣೆ ಮಾಡಬಹುದು. ಇದರಿಂದ ರೈನೋಸರಸ್ ದುಂಬಿಯನ್ನ ನಿರ್ವಹಣೆ ಮಾಡಬಹುದು. ತೆಂಗಿನಲ್ಲಿ ಇನ್ನೊಂದು ರೀತಿಯ ಕೀಟ ಬರುವುದು, ಅದು ಎಲೆ ತಿನ್ನುವ ಕಪ್ಪು ತಲೆಯ ಹುಳು. ಸೊ ಇದನ್ನ ಕೂಡ ಹತೋಟಿ ಮಾಡಲಿಕ್ಕೆ ಅಜಾಡಿರೆಕ್ಟಿನ್, ಇದು ಬೇವಿನಿಂದ ಮಾಡಂತದ್ದು, ಅಜಾಡಿರೆಕ್ಟಿನ್ ಅಂತ ಕರಿತೇವೆ ಇದಕ್ಕೆ, ಇದನ್ನ ಬಳಸಬಹುದು. ಇದನ್ನ ಹೇಗ್ ಬಳಸ್ತೀರಾ ಅಂತಂದ್ರೆ, ಬೇರಿನ ಮೂಲಕ, ತೆಂಗಿನ ಬೇರಿನ ಮೂಲಕ ತೆಂಗಿನ ಗಿಡಕ್ಕೆ ಉಪಚಾರ ಮಾಡುವಂತದ್ದು. ಇದರಿಂದ ಎಲೆ ತಿನ್ನುವ ಕಪ್ಪು ತಲೆಯ ಹುಳವನ್ನು ನಾವು ಹತೋಟಿಯಲ್ಲಿ ಇಡಬಹುದು. ಅದಾದ ನಂತರ ಇನ್ನೊಂದು ರೀತಿಯ ಕೀಟ, ಅದು ಕೆಂಪು ಮೂತಿಯ ಹುಳು ಅಂತ ಕೂಡ ಕರಿತೇವೆ. ಇದನ್ನ ನಾವು ಬಾಧೆಗೊಳಗಾದ ತೆಂಗಿನ ಕಾಂಡಕ್ಕೆ ಕೀಟನಾಶಕಗಳನ್ನ ಬಳಸಬಹುದು. ಅದು ಯಾವ ಕೀಟನಾಶಕಗಳು ಅಂದ್ರೆ ಕ್ಲೋರ್ ಪೈರಿಫಾಸ್ ಅಥವಾ ಡೈಮೀಥೋಯೇಟ್ ಅಥವಾ ಸ್ಪೈನೋಸಾಡ್. ಇವನ್ನ ಫನೆಲ್ ಮುಖಾಂತರ ನೀವು ಬಾಧೆಗೊಳಗಾದ ಕಾಂಡಕ್ಕೆ ಬಳಸಬಹುದು. ಅದಾದ ನಂತರ ಬರುವುದು ಅಡಿಕೆ. ಅಡಿಕೆಯ ಮೇಲೆ ಸ್ಪಿಂಡಲ್ ತಿಗಣೆ, ಇತ್ತೀಚೆಗೆ ಸ್ಪಿಂಡಲ್ ತಿಗಣೆಯ ಬಾಧೆ ತುಂಬಾ ಜಾಸ್ತಿಯಾಗಿ ಕಂಡುಬರುತ್ತಿದೆ. ಈ ಸ್ಪಿಂಡಲ್ ತಿಗಣೆ ಬಂದಾಗ ಡೈಮೀಥೋಯೇಟ್ ಅಥವಾ ಫೋರೇಟ್ ಅಥವಾ ಥಯಾಮೆಥಾಕ್ಸಮ್, ಇದನ್ನ ಸುಳಿಗೆ ಸಿಂಪಡಣೆ ಮಾಡುವಂತದ್ದು. ಸ್ಪಿಂಡಲ್ ತಿಗಣೆಯ ನಿರ್ವಹಣೆಗೆ ಡೈಮೀಥೋಯೇಟ್ ಅಥವಾ ಫೋರೇಟ್ ಅನ್ನು ಸುಳಿಗೆ ಸಿಂಪಡಣೆ ಮಾಡುವುದರಿಂದ ಇದನ್ನ ಹತೋಟಿಯಲ್ಲಿ ಇಡಬಹುದು. ಅಡಿಕೆಯಲ್ಲಿ ಇನ್ನೊಂದು ಹುಳ, ಅದು ಬೇರು ತಿನ್ನುವ ಹುಳ. ಈ ಹುಳದ ಬಾಧೆ ಕಂಡು ಬಂದಾಗ ಫಿಪ್ರೋನಿಲ್ ಅಥವಾ ಇಮಿಡಾಕ್ಲೋಪ್ರಿಡ್ ಅಥವಾ ಕ್ಲೋರ್ಪೈರಿಫಾಸ್ ಅಥವಾ ಫೋರೇಟ್ ಇದನ್ನ ಸಿಂಪಡಣೆ ಮಾಡುವಂತದ್ದು. ಅದಾದ ನಂತರ ತೊಗರಿ, ತೊಗರಿಯಲ್ಲಿ ಗೂಡು ಮಾರು ಹುಳು ಅಥವಾ ಚುಕ್ಕೆ ಕಾಯಿ ಕೊರಕ ಅಂತ ಕೂಡ ಕರೀತೇವೆ, ಇದರ ಬಾಧೆ ಹೆಚ್ಚಾಗಿ ಕಂಡು ಬರುವಂತದ್ದು. ಇದರ ಬಾಧೆ ಕಂಡು ಬಂದಾಗ ಕ್ಲೋರ್ಪೈರಿಫಾಸ್ ಅಥವಾ ಪ್ರೊಫೆನೋಫಾಸ್ ಅಥವಾ ಫ್ಲೂಬೆನ್ ಡಯಮೈಡ್ ಇದನ್ನ ಸಿಂಪಡಣೆ ಮಾಡಿ ಚುಕ್ಕೆ ಕಾಯಿ ಕೊರಕದ ಹತೋಟಿಯನ್ನ ಮಾಡಬಹುದು. ತೊಗರಿಯ ಕಾಯಿ ಕೊರಕ ಹೆಲಿಕೋವರ್ಪ ಅಂತ ಕೂಡ ಕರೀತೇವೆ, ಇದರ ಬಾಧೆ ತುಂಬಾ ಜಾಸ್ತಿಯಾಗಿ ಕಂಡು ಬರುವಂತದ್ದು. ಕ್ಲೋರನ್ ಟ್ರಾನಿಲಿಪ್ರೋಲ್ ಅಥವಾ ಇಂಡೋಕ್ಸಾಕಾರ್ಬ್ ಅಥವಾ ಫ್ಲೂಬೆನ್ ಡಯಮೈಡ್ ಇದನ್ನ ಸಿಂಪಡಣೆ ಮಾಡುವುದರಿಂದ ತೊಗರಿಯ ಕಾಯಿ ಕೊರಕವನ್ನು ನಿರ್ವಹಣೆ ಮಾಡುವಂತದ್ದು. ಭತ್ತದಲ್ಲಿ ಬರುವಂತದ್ದು ಕಾಂಡ ಕೊರೆಯುವ ಹುಳು. ಕಾಂಡ ಕೊರೆಯುವ ಹುಳುವಿನ ನಿರ್ವಹಣೆಗೆ ಕ್ಲೋರನ್ ಟ್ರಾನಿಲಿಪ್ರೋಲ್ ಅಥವಾ ಸ್ಪೈನೋಸೈಡ್ ಅಥವಾ ಫಿಪ್ರೋನಿಲ್, ಸೊ ಇದನ್ನ ಬಳಸುವುದರಿಂದ ಕಾಂಡ ಕೊರೆಯುವ ಹುಳವನ್ನು ಹತೋಟಿಗೆ ತರಬಹುದು. ಬ್ರೌನ್ ಪ್ಲಾಂಟ್ ಹಾಪರ್, ಇದು ರಸ ಹೀರುವ ಕೀಟ, ಸಣ್ಣ ಸಣ್ಣದಾಗಿ ಇರುವಂತದ್ದು, ನೀರೆಲ್ಲಿ ಜಾಸ್ತಿ ಇರುತ್ತೆ ಕಾಂಡದ ಹತ್ತಿರ ಬರುವಂತದ್ದು ಬ್ರೌನ್ ಪ್ಲಾಂಟ್ ಹಾಪರ್, ಇದು ಬಂದಾಗ ಡೈನೋಟೆಫ್ಯೂರಾನ್ ಅಥವಾ ಫಿಪ್ರೋನಿಲ್ ಅಥವಾ ಫ್ಲೋನಿಕಮೈಡ್ ಇದನ್ನ ಸಿಂಪಡಣೆ ಮಾಡುವುದರಿಂದ ಇದನ್ನ ನಿರ್ವಹಣೆ ಮಾಡುವಂತದ್ದು. ಆಮೇಲೆ ಬರುವುದು ಶುಂಠಿ. ಶುಂಠಿಯಲ್ಲಿ ಕಾಂಡ ಕೊರೆಯುವ ಹುಳುವಿನ ಬಾಧೆ ಹೆಚ್ಚಾಗಿ ಕಂಡು ಬರುತ್ತದೆ, ಇದನ್ನ ನಿರ್ವಹಣೆ ಮಾಡಲು ಲ್ಯಾಮ್ಡಾ ಸೈಹಾಲೋತ್ರಿನ್ ಅಥವಾ ಕ್ಲೋರನ್ ಟ್ರಾನಿಲಿಪ್ರೋಲ್ ಅಥವಾ ಫ್ಲೂಬೆಂಡಿಯಮೈಡ್ ಇದರಲ್ಲಿ ಯಾವುದಾದ್ರೂ ಒಂದನ್ನು ಸಿಂಪಡಣೆ ಮಾಡುವುದರಿಂದ ಈ ಹುಳದ ಬಾಧೆಯನ್ನು ಕೂಡ ಕಡಿಮೆ ಮಾಡಬಹುದು. ಅದಾದ ನಂತರ ಮೆಕ್ಕೆಜೋಳ. ಮೆಕ್ಕೆಜೋಳದಲ್ಲಿ ಲದ್ದಿ ಹುಳು ಯಾವಾಗಲೂ ಇರುವಂತದ್ದು, ಇದರ ನಿರ್ವಹಣೆಗೆ ಕ್ಲೋರನ್ ಟ್ರಾನಿಲಿಪ್ರೋಲ್ ಅಥವಾ ಸ್ಪೈನೈಟೊರಮ್ ಅಥವಾ ಫ್ಲೂಬೆನ್ ಡಯಮೈಡ್ ಇದನ್ನು ಬಳಸುವುದರಿಂದ ಲದ್ದಿ ಹುಳುವಿನ ನಿರ್ವಹಣೆಯನ್ನು ಕೂಡ ಮಾಡಬಹುದು. ಮೆಣಸಿನಕಾಯಿಯಲ್ಲಿ ರಸ ಹೀರುವ ಕೀಟಗಳ ಬಾಧೆ ಯಾವಾಗಲೂ ಜಾಸ್ತಿ ಪ್ರಮಾಣದಲ್ಲಿ ಕಂಡು ಬರುವಂತದ್ದು, ಅದರಲ್ಲಿ ಹೇನುಗಳಾಗಿರ್ಬೋದು, ಥ್ರಿಪ್ಸ್ ನುಸಿ ಆಗಿರ್ಬೋದು, ಜೇಡ ನುಸಿ ಆಗಿರ್ಬೋದು, ಇದೆಲ್ಲದರ ಬಾಧೆ ಜಾಸ್ತಿಯಾಗಿ ಕಂಡು ಬರುತ್ತದೆ. ಇದರ ನಿರ್ವಹಣೆಗೆ, ಹೇನುಗಳು ಮತ್ತು ಥ್ರಿಪ್ಸ್ ನುಸಿ ನಿರ್ವಹಣೆಗೆ ಇಮಿಡಾಕ್ಲೋಪ್ರಿಡ್ ಅಥವಾ ಅಸಿಟಾಮಿಪ್ರಿಡ್ ಅನ್ನು ಬಳಸುವಂತದ್ದು. ಜೇಡ ನುಸಿ ಬಂದಾಗ ಅದರ ಬಾಧೆ ಏನಾದರೂ ಕಂಡು ಬಂದಿದ್ದಾದರೆ ಅದರ ನಿರ್ವಹಣೆಗೆ ಅಬಾಮೆಕ್ಟಿನ್ ಅಥವಾ ಫೆನ್ ಪೈರಾಕ್ಸಿಮೇಟ್ ಅಥವಾ ಸ್ಪೈರೋಮೆಸಿಫೆನ್ ಇದನ್ನು ಬಳಸುವಂತದ್ದು. ಮೆಣಸಿನಕಾಯಿ ಕಾಯಿ ಆಗುವ ಸಂದರ್ಭದಲ್ಲಿ ಕಾಯಿ ಕೊರೆಯುವ ಹುಳು, ಅದು ಹೆಲಿಕೋವರ್ಪ ಆರ್ಮಿಜರ ಅಂತ ಕರಿತೇವೆ, ಮತ್ತೆ ಎಲೆ ತಿನ್ನುವ ಕೀಟ ಸ್ಪೋಡೋಪ್ಟಿರ ಲಿಟುರ ಅಂತ ಕೂಡ ಕರಿತೇವೆ, ಇದರ ಬಾಧೆ ಜಾಸ್ತಿಯಾಗಿ ಕಂಡು ಬರುತ್ತದೆ ಕಾಯಿಯ ಸಂದರ್ಭದಲ್ಲಿ. ಆಗ ಎಮಾಮೆಕ್ಟಿನ್ ಬೆನ್ಜೋಯಿಟ್ ಅಥವಾ ಫ್ಲೂಬೆನ್ ಡಯಮೈಡ್ ಅಥವಾ ಸ್ಪೈನೋಸೈಡ್ ಅನ್ನು ಬಳಸಬಹುದು. ಅದಾದ ನಂತರ ಬದನೆಕಾಯಿ. ಬದನೆಕಾಯಿಯಲ್ಲಿ ಕಾಯಿ ಕೊರೆಯುವ ಹುಳ ಅತಿ ಹೆಚ್ಚಿನ ಪ್ರಮಾಣದಲ್ಲಿ ಬಾಧೆಯನ್ನುಂಟು ಮಾಡುತ್ತದೆ, ಇದರ ನಿರ್ವಹಣೆಗಾಗಿ ಫ್ಲೂಬೆನ್ ಡಯಮೈಡ್ ಅಥವಾ ಎಮಾಮೆಕ್ಟಿನ್ ಬೆನ್ಜೋಯಿಟ್ ಅಥವಾ ಸ್ಪೈನೋಸೈಡ್ ಅನ್ನು ಕೂಡ ಬಳಸಬಹುದು. ಹೀಗೆ ನಮ್ಮ ಹಾಸನ ಜಿಲ್ಲೆಯಾದ್ಯಂತ ಅಧಿಕವಾಗಿ ಬೆಳೀತಕ್ಕಂತಹ ಕೆಲವೊಂದಷ್ಟು ತರಕಾರಿ ಬೆಳೆಗಳು ಹಾಗೂ ಕೆಲವೊಂದಷ್ಟು ತೋಟಗಾರಿಕೆ ಬೆಳೆಗಳನ್ನು ಬಾಧಿಸ್ತಕ್ಕಂತಹ ಅನೇಕ ಕೀಟಗಳನ್ನು ಹೇಗೆ ನಿರ್ವಹಣೆಯನ್ನು ಮಾಡಬೇಕು ಮತ್ತು ಇಂತಹ ಕೀಟಗಳ ನಿರ್ವಹಣೆಗೆ ನಾವು ಯಾವ ಕೀಟನಾಶಕಗಳನ್ನು ಬಳಕೆಯನ್ನು ಮಾಡಬೇಕು ಅನ್ನುವಂಥ ವಿಚಾರಗಳನ್ನು ತಿಳಿಸಿದ್ರಿ. ಇನ್ನು ಕಡೆಯದಾಗಿ ಈ ಕೀಟನಾಶಕಗಳನ್ನು ಅನೇಕ ವರ್ಗೀಕರಣವನ್ನು ಮಾಡಲಾಗಿರುತ್ತೆ, ಅದು ಅವುಗಳ ಒಂದು ವಿಷ ಎಷ್ಟಿರುತ್ತೋ ಅದರ ಒಂದು ವಿಷಕಾರಿತ್ವದ ಮೇಲೆ ಆ ವರ್ಗೀಕರಣವನ್ನು ಮಾಡಲಾಗಿರುತ್ತೆ. ಹೀಗೆ ವರ್ಗೀಕರಣಗೊಂಡಿರ್ತಕ್ಕಂಥ ಕೀಟನಾಶಕಗಳನ್ನು ಬಳಕೆ ಮಾಡತಕ್ಕಂಥ ಸಂದರ್ಭದಲ್ಲಿ ಯಾವ್ಯಾವ ಅಂಶಗಳನ್ನು ಗಮನಿಸಬೇಕಾಗುತ್ತೆ ಮತ್ತು ಈ ಕೀಟನಾಶಕಗಳನ್ನು ಬಳಕೆ ಮಾಡುವಂಥ ಸಂದರ್ಭದಲ್ಲಿ ಏನೆಲ್ಲ ಮುಂಜಾಗ್ರತಾ ಕ್ರಮಗಳನ್ನು ಅನುಸರಿಸಬೇಕಾಗುತ್ತೆ? ಕೀಟನಾಶಕಗಳ ವಿಷಕಾರಿತ್ವ ಮಟ್ಟ ಅಥವಾ ಮರಣಕಾರಕ ಪ್ರಮಾಣ ಅಂತ ಏನ್ ವರ್ಗೀಕರಣ ಇದೆ, ಇದು ತುಂಬಾ ಮುಖ್ಯವಾಗಿ ಬೇಕಾಗುವಂತದ್ದು. ಇದನ್ನ ರೈತರು ನೋಡಿ ರಾಸಾಯನಿಕಗಳನ್ನ ಬಳಸಬೇಕು. ಗುರುತಿಸಲು ಅದನ್ನ ಹೇಗಿರುತ್ತೆ ಅಂದ್ರೆ ಬಣ್ಣದ ಪಟ್ಟಿ ಇರುತ್ತೆ, ಅದನ್ನ ಸುಲಭವಾಗಿ ಗುರುತಿಸಬಹುದು, ಮತ್ತೆ ಚಿಹ್ನೆಗಳು ಕೂಡ ಇರುತ್ತೆ. ಆ ಲೇಬಲ್ ಅಥವಾ ಗುರುತಿನ ಪಟ್ಟಿ ಅಂತ ನಾನೇನ್ ಹೇಳಿದೆ ಅದ್ರ ಮೇಲ್ಗಡೆ ಬಣ್ಣದ ಪಟ್ಟಿಗಳು ಮತ್ತು ಚಿಹ್ನೆಗಳನ್ನ ಬಳಸಿರುತ್ತಾರೆ. ಇದು ಸುರಕ್ಷತೆಗಾಗಿ ತುಂಬಾ ಮುಖ್ಯವಾಗಿರುವಂತದ್ದು. ಇದನ್ನ ಯಾವ್ದರ ಮೇಲ್ಗಡೆ ಮಾಡಿದ್ದಾರೆ ಅಂದ್ರೆ ಇನ್ಸೆಕ್ಟಿಸೈಡ್ ನಿಯಮಗಳು 1971 ಪ್ರಕಾರ ಈ ಗುರುತಿನ ಪಟ್ಟಿ ಅಥವಾ ಚಿಹ್ನೆಗಳು ಅಥವಾ ಬಣ್ಣದ ಪಟ್ಟಿ ಇದನ್ನ ವಿನ್ಯಾಸ ಮಾಡಿರುವಂತದ್ದು. ಇದರ ಪ್ರಕಾರ 4 ವಿಷಕಾರಿತ್ವ ಮಟ್ಟ ಮರಣಕಾರಕ ಪ್ರಮಾಣ ಇರುವಂತದ್ದು. ಅದರಲ್ಲಿ ಮೊದಲನೆಯದಾಗಿ ಅತಿ ವಿಷಕಾರಿ ವರ್ಗ, ಇದರ ಚಿಹ್ನೆ ಬಂದ್ಬಿಟ್ಟು ಕಪ್ಪರದ ಮೂಳೆ ಚಿಹ್ನೆ. ಆ ಗುರುತಿನ ಪಟ್ಟಿಯ ಮೇಲೆ ಕಪ್ಪರದ ಮೂಳೆ ಚಿಹ್ನೆ ಇರುತ್ತೆ. ಬಣ್ಣ ಬಂದು ಕೆಂಪು ಬಣ್ಣದ್ದಾಗಿರುತ್ತೆ. ವಿಷಕಾರಿ ಮಟ್ಟ ಅತಿ ವಿಷಕಾರಿ ಅಂದ್ರೆ ಎಚ್ಚರಿಕೆಗೆ ಬಳಸುವಂತದ್ದು, ಅತ್ಯಂತ ಅಪಾಯಕಾರಿ. ಈ ಗುರುತಿನ ಪಟ್ಟಿ ಇರುವಂತಹ ರಾಸಾಯನಿಕಗಳನ್ನು ಬಳಸುವಾಗ ಯಾವಾಗಲೂ ಸುರಕ್ಷಿತ ಕ್ರಮಗಳನ್ನು ತೆಗೆದುಕೊಳ್ಳುವಂಥದ್ದು, ಮುಂಜಾಗ್ರತಾ ಕ್ರಮಗಳನ್ನು ತೆಗೆದುಕೊಳ್ಳುವಂಥದ್ದು. ಏನಕ್ಕಂದ್ರೆ ಇದು ಅತಿ ವಿಷಕಾರಿ, ಈ ವರ್ಗಕ್ಕೆ ಸೇರುವಂತಹ ರಾಸಾಯನಿಕಗಳು ಅತಿ ವಿಷಕಾರಿಯಾಗಿರುವಂಥದ್ದು. ಎರಡನೆಯದಾಗಿ ಹೆಚ್ಚು ವಿಷಕಾರಿ ವರ್ಗ ಅತಿ ವಿಷಕಾರಿಗಿಂತ ಸ್ವಲ್ಪ ಕಡಿಮೆ ಇರುವಂಥದ್ದು. ಇದರ ಚಿಹ್ನೆ ಕಪ್ಪರದ ಮೂಳೆ ಚಿಹ್ನೆ. ಅದರ ಗುರುತಿನ ಪಟ್ಟಿಯ ಮೇಲೆ ಇರುವಂತಹ ಬಣ್ಣ ಬಂದು ಹಳದಿ ಬಣ್ಣ ಇದೆ ಅಂದ್ರೆ ಅದು ಹೆಚ್ಚು ವಿಷಕಾರಿ. ಎಚ್ಚರಿಕೆಗೆ ಬಳಸುವಂತಹ ಪದ ವಿಷ, ಗುರುತಿನ ಪಟ್ಟಿಯ ಮೇಲೆ ವಿಷ ಎಂದು ಬರೆದಿರುತ್ತೆ. ವಿಷಕಾರಿ ಮಟ್ಟ ಹೆಚ್ಚು ವಿಷಕಾರಿ. ಇದಾದ ನಂತರ ಮೂರನೆಯ ವರ್ಗ ಮಧ್ಯಮ ವಿಷಕಾರಿ. ಮಧ್ಯಮ ವಿಷಕಾರಿ ಅಂದ್ರೆ ಹೆಚ್ಚು ವಿಷಕಾರಿಗಿಂತ ಇನ್ನ ಸ್ವಲ್ಪ ಕಡಿಮೆ. ಇದರ ಮೇಲೆ ಚಿಹ್ನೆ ಬಂದು ಎಚ್ಚರಿಕೆ ಚಿಹ್ನೆ ಅಷ್ಟೇ ಇರುತ್ತೆ, ಮೂಳೆ ಚಿಹ್ನೆ ಇರಲ್ಲ, ಎಚ್ಚರಿಕೆ ಚಿಹ್ನೆ ಇರುತ್ತದೆ. ಬಣ್ಣ ಬಂದು ನೀಲಿ ಬಣ್ಣ ಅಂದ್ರೆ ಮಧ್ಯಮ ವಿಷಕಾರಿ. ನೀಲಿ ಬಣ್ಣ ಅಂದ್ರೆ ಮಧ್ಯಮ ವಿಷಕಾರಿ. ಎಚ್ಚರಿಕೆಗೆ ಬಳಸುವಂತದ್ದು ಎಚ್ಚರಿಕೆ ಅಂತ ಬರೆದಿರ್ತಾರೆ. ನಾಲ್ಕನೆಯ ವರ್ಗ ಬಂದ್ಬಿಟ್ಟು ಕಡಿಮೆ ವಿಷಕಾರಿ ಅಂದ್ರೆ ಯಾವುದೇ ಚಿಹ್ನೆ ಇರೋದಿಲ್ಲ. ಅದರ ಬಣ್ಣ ಬಂದ್ಬಿಟ್ಟು ಹಸಿರು ಬಣ್ಣ ಇದೆ ಅಂದ್ರೆ ಕಡಿಮೆ ವಿಷಕಾರಿ. ಇದರ ಮೇಲ್ಗಡೆ ಏನ್ ಬರ್ದಿರ್ತಾರೆ ಅಂದ್ರೆ ಮಕ್ಕಳಿಂದ ದೂರವಿಡಿ. ಈ ತರ ಗುರುತಿನ ಪಟ್ಟಿ ಮತ್ತೆ ಚಿಹ್ನೆಗಳನ್ನ ನೋಡ್ಕೊಂಡ್ಬಿಟ್ಟು ರಾಸಾಯನಿಕಗಳನ್ನ ಬಳಸೋದು ಅತ್ಯಂತ ಅವಶ್ಯಕ ಅಂತ ಹೇಳ್ಬೋದು. ಹೀಗೆ ಕೀಟನಾಶಕಗಳ ಒಂದು ವಿಷದ ಮಟ್ಟ ಏನಿರುತ್ತೋ ಅದನ್ನ ನಾವು ಚೆನ್ನಾಗಿ ಅರಿತುಕೊಂಡು ಮುಂಜಾಗ್ರತಾ ಕ್ರಮಗಳನ್ನು ಅನುಸರಿಸಿ ಈ ಕೀಟನಾಶಕಗಳನ್ನ ಬಳಕೆಯನ್ನ ಮಾಡತಕ್ಕಂಥದ್ದು ಹೆಚ್ಚು ಸೂಕ್ತ. ಕೀಟನಾಶಕಗಳ ಬಳಕೆಗೆ ಸಂಬಂಧಪಟ್ಟ ಹಾಗೆ ಮತ್ತು ಅವುಗಳ ಸುರಕ್ಷತಾ ಕ್ರಮಗಳಿಗೆ ಸಂಬಂಧಪಟ್ಟ ಹಾಗೆ ವಿವರವಾದಂತಹ ಮಾಹಿತಿಯನ್ನ ಇವತ್ತಿನ ಕಾರ್ಯಕ್ರಮದಲ್ಲಿ ತಾವು ಮಾಡಿಕೊಟ್ರಿ. ತಮಗೆ ಧನ್ಯವಾದಗಳು. ನಮಸ್ಕಾರ. ನಮಸ್ಕಾರ. ಇದುವರೆಗೆ ವಿವಿಧ ಬೆಳೆಗಳಲ್ಲಿ ಕೀಟನಾಶಕಗಳ ಸಮರ್ಪಕ ಬಳಕೆ ಹಾಗೂ ಸುರಕ್ಷತಾ ಕ್ರಮಗಳು ಈ ಕುರಿತಂತೆ ಹಾಸನದ ಕೃಷಿ ಮಹಾವಿದ್ಯಾಲಯದ ಪ್ರಾಧ್ಯಾಪಕರಾದ ಡಾಕ್ಟರ್ ಎಂ ಸಹನಾ ಅವರೊಂದಿಗಿನ ಸಂದರ್ಶನ ಕೇಳಿದಿರಿ. ರೈತ ಬಾಂಧವರೇ, ಇದೇ ಸರಣಿಯ ನಮ್ಮ ಮುಂದಿನ ಕಾರ್ಯಕ್ರಮದಲ್ಲಿ ಜೈವಿಕ ಗೊಬ್ಬರಗಳು ಹಾಗೂ ದ್ರವ ರೂಪದ ಸಾವಯವ ಗೊಬ್ಬರಗಳ ಬಳಕೆ ಮತ್ತು ಮಹತ್ವ ಈ ಕುರಿತಂತೆ ಹಾಸನದ ಕೃಷಿ ಮಹಾವಿದ್ಯಾಲಯದ ಸಹಾಯಕ ಪ್ರಾಧ್ಯಾಪಕರಾದ ಡಾಕ್ಟರ್ ಎಚ್ ಗುರುಮೂರ್ತಿ ಅವರೊಂದಿಗಿನ ಸಂದರ್ಶನವನ್ನ ಆಲಿಸಬಹುದು. ಇದುವರೆಗೆ ಪ್ರಸ್ತುತ ಕೃಷಿ ಚಟುವಟಿಕೆಗಳ ಕುರಿತ ಕಾರ್ಯಕ್ರಮ ಹಸಿರು ಸಿರಿ ಮೂಡಿವಂತು. ಪ್ರಸ್ತುತಪಡಿಸಿದವರು ಅರಕಲಗೂಡು ವಿ ಮಧುಸೂದನ್. ಸಹಕಾರ ಗೋರಾ ರವಿಶಂಕರ್. ಈ ಕಾರ್ಯಕ್ರಮ ಆಕಾಶವಾಣಿ ಹಾಸನ ಕೇಂದ್ರದಿಂದ ಮೂಡಿಬಂತು. ರೈತರ ಸಾಮಾಜಿಕ ಆರ್ಥಿಕ ಸ್ಥಿತಿಯನ್ನು ಬದಲಾಯಿಸುವ ಸಾಮರ್ಥ್ಯ ಪಾಮ್ ಮರಗಳಿಗೆ ಇವೆ. ಕರ್ನಾಟಕದ ಬಿಳಗಿ ಗ್ರಾಮದಲ್ಲಿ ಈ ಪಾಮ್ ಮರಗಳ ತೋಪು ನೋಡ್ತಾ ಇದ್ದೀರಾ? ಪಾಮ್ ಮರಗಳು ಉತ್ಪಾದಕ ಮರಗಳು, ಇದರಿಂದ ರೈತರಿಗೆ ಆರ್ಥಿಕ ಸಹಾಯ ಆಗುತ್ತದೆ. ಯಾವುದೇ ಸಸ್ಯಜನ್ಯ ಎಣ್ಣೆಗಿಂತ ಈ ಪಾಮ್ ಹಣ್ಣು ಪ್ರತಿ ಎಕರೆಗೆ ಹೆಚ್ಚು ಉತ್ಪಾದನೆ ಕೊಡುತ್ತದೆ. ಈ ಪಾಮ್ ಹಣ್ಣುಗಳು ಬೇರೆ ಸಸ್ಯಜನ್ಯ ಹಣ್ಣುಗಳಿಗಿಂತ 10 ಪಟ್ಟು ಹೆಚ್ಚು ಇಳುವರಿಯನ್ನು ಕೊಡುತ್ತದೆ. ಈ ಬೆಳೆದು ನಿಂತ ಪಾಮ್ ಮರಗಳು 20-25 ಟನ್ ವರ್ಷಕ್ಕೆ ಇಳುವರಿಯನ್ನು ಕೊಡುತ್ತದೆ ಮತ್ತು 30 ವರ್ಷಗಳ ಕಾಲ ಬೆಳೆಯನ್ನು ಕೊಡುತ್ತಲೇ ಇರುತ್ತದೆ. ಇದರಿಂದ ಬೇರೆ ಬೆಳೆಗಿಂತ 10 ಪಟ್ಟು ಹೆಚ್ಚು ಸಂಪಾದನೆ ಮಾಡಬಹುದು.